FM 100.6 MHz ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 6:50. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದೀಪಾವಳಿ ಬೋನಸ್ ಸಿಗ್ತಾಯನು ಅದಕ್ಕಿಂತ ದೊಡ್ಡ ಶೇಖರವ್ರೆ, ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ರೈತ ಬಾಂಧವರೇ, ಇವತ್ತಿನ ಮೇವು ಮೆಲುಕು ನೂತನ ಬಾನುಲಿ ಸರಣಿಯಲ್ಲಿ ದಕ್ಷಿಣ ಒಣಪ್ರದೇಶದಲ್ಲಿ ಬೆಳೆಯಬಹುದಾದ ಪ್ರಮುಖ ಮೇವಿನ ಬೆಳೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಹಾಗೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತಾವು ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಅಂದರೆ ದಕ್ಷಿಣ ಒಣ ವಲಯದಲ್ಲಿ ಬೆಳೆಯಬಹುದಾದಂತಹ ಮೇವಿನ ಬೆಳೆಗಳು, ಅಂದರೆ ಬೇಸಾಯ ವಿಧಾನಗಳು, ಮೇವಿನ ಬೆಳೆಗಳ ಬೇಸಾಯದ ಪ್ರಾಮುಖ್ಯತೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ, ವಿಸಿ ಫಾರಂ ಕೃಷಿ ಮೇಳ ಈ ಬಾರಿ ಬಹಳಷ್ಟು ಯಶಸ್ವಿ ಆಯಿತು. ಹೇಳಿ ಸರ್, ಹೇಗಿತ್ತು ಕೃಷಿ ಮೇಳದ ಅನುಭವ? ಈ ಸಾರಿಯ ಕೃಷಿ ಮೇಳ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಏನಂತಂದರೆ, ನಾವು ಪ್ರತಿ ವರ್ಷ ಕೃಷಿ ಮೇಳವನ್ನು ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಲಿ, ಅವ್ರಿಗೆ ಬೇಕಾದಂಥ ಕೃಷಿ ಸಂಬಂಧಿ ಮಾಹಿತಿ ಅವ್ರಿಗೆ ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡ್ತೀವಿ. ಈ ಸಾರಿಯ ಕೃಷಿ ಮೇಳ ನವೆಂಬರ್ 26 ಮತ್ತು 27 ನಡೆಯಿತು. 2 ದಿನಗಳ ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯ ರೈತರು ಬಂದಿದ್ದರು. 120,000 ಜನರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು. ಅವರಿಂದ ಬಂದಂಥ ಪ್ರತಿಕ್ರಿಯೆ ನಮಗೆ ಬಹಳ ಉತ್ಸಾಹವನ್ನು ತಂದುಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಕೃಷಿ ಮೇಳವನ್ನು ಮಾಡಿ ರೈತರಿಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಏನು ವಿಶೇಷ ಇತ್ತು ಸರ್ ಈ ಬಾರಿ ಕೃಷಿ ಮೇಳದಲ್ಲಿ? ಒಂದು, ಜನರ ಭಾಗವಹಿಸುವಿಕೆ ಮತ್ತು ನೀವು ಗುರುತಿಸುವಂಥ ಏನು ವಿಶೇಷಗಳಿದ್ದು? ಈ ಸಾರಿ ನಾವು ರೈತರಿಗಾಗಿ ಒಂದು ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಏರ್ಪಾಡು ಮಾಡಿದ್ವಿ. ಅದರಲ್ಲಿ ನಮ್ಮ ಭಾಗದ ಬಹಳ ಮುಖ್ಯವಾದಂಥ ಬೆಳೆಗಳಾದಂಥ ಭತ್ತ, ರಾಗಿ, ಮುಸುಕಿನ ಜೋಳ, ಹತ್ತಿ, ಜೋಳ, ಮೇವಿನ ಬೆಳೆಗಳು ಮತ್ತು ಹೊಸದಾಗಿ 2 ಬೆಳೆಗಳನ್ನು ನಾವು ಈ ಸಾರಿ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅಡಲೆ ರಾಗಿ ಮತ್ತು ಬಂಬಾರ ನೆಲಗಡಲೆ ಅಂತ ಹೇಳೋಂಥ 2 ಹೊಸ ಬೆಳೆಗಳನ್ನ ರೈತರು ನೋಡಲಿಕ್ಕಾಗಿ ಜಮೀನಿನಲ್ಲಿ ನಾವು ಅದನ್ನು ಬೆಳೆದು ಪ್ರಾತ್ಯಕ್ಷಿಕೆಯನ್ನು ಏರ್ಪಾಡು ಮಾಡಿದ್ವಿ. ಅವನ್ನು ನೋಡಿ ಹೆಚ್ಚಿನ ರೈತರು ಬಹಳ ಸಂತೋಷ ಪಡೋದಲ್ಲದೆ, ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು, ಬೆಳೆಯುವಂಥ ತಳಿಗಳು ಮತ್ತು ತಾಂತ್ರಿಕತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ 200ಕ್ಕೂ ಹೆಚ್ಚಿನ ಸಂಖ್ಯೆಯ ವಸ್ತು ಪ್ರದರ್ಶನದ ಮಳಿಗೆಗಳನ್ನ ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ವಿವಿಧ ಸರ್ಕಾರೇತರ ಸಂಸ್ಥೆಗಳು, ಅಭಿವೃದ್ಧಿ ಇಲಾಖೆಗಳು, ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳು ಇವೆಲ್ಲವೂ ಕೂಡ ಭಾಗವಹಿಸಿ ಅಲ್ಲಿ ಕೃಷಿ ವಸ್ತು ಪ್ರದರ್ಶನದಲ್ಲಿ ಅವರ ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡಿ ರೈತರಿಗೆ ಬೇಕಾದಂಥ ವಸ್ತುಗಳನ್ನ, ಪರಿಕರಗಳನ್ನ, ಬಿತ್ತನೆ ಬೀಜವನ್ನು ಮಾರಾಟ ಮಾಡಿದರು. ಹಾಗೆ ನರ್ಸರಿಗೆ ಕೂಡ ಇದ್ದದ್ರಿಂದ ನರ್ಸರಿಯಲ್ಲಿ ಬೇಕಾದಂಥ ಹಲವಾರು ಹಣ್ಣು ಮತ್ತು ಹೂವಿನ ಗಿಡಗಳನ್ನ ರೈತರು ಬಹಳ ಈ ಸಾರಿ ಸಂತೋಷದಿಂದ ತಗೊಂಡೋಗಿದ್ದಾರೆ. ಅದೂ ಅಲ್ಲದೆ ಈ ಸಂದರ್ಭಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಕಡಿಮೆ ಇರೋದ್ರಿಂದ ಜನಗಳು ಈಗ ಯಾಂತ್ರೀಕರಣಕ್ಕೆ ಹೋಗುವಂಥ ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ಕೃಷಿಯಲ್ಲಿ ಜಮೀನನ್ನು ತಯಾರು ಮಾಡುವ ಹಂತದಿಂದ ಹಿಡಿದು ಒಕ್ಕಲುತನ, ಕುಯಿಲು, ಕುಯಿಲು ಆದ ನಂತರ ಅದರಿಂದ ಬೇಕಾದ ಉತ್ಪನ್ನಗಳನ್ನ ಮಾಡುವಂಥ ಮಟ್ಟದವರೆಗೆ ಬೇಕಾದಂಥ ಯಂತ್ರಗಳನ್ನು ನಾವು ಈ ಸಾರಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಜೊತೆಗೆ ಅಲ್ಲಲ್ಲೇ ನಾವು ಅವುಗಳನ್ನ ಚಾಲನೆ ಮಾಡಿ ರೈತರಿಗೆ ಮಾಹಿತಿಯನ್ನು ಒದಗಿಸಿದ್ವಿ. ಕಳೆದ ವಾರ ಮೇವು ಮೆಲುಕು ಅನ್ನೋವಂತಹ ಒಂದು ಬಾನುಲಿ ಸರಣಿ ಕಾರ್ಯಕ್ರಮ ವಿಸಿ ಫಾರಂನ ಕೋಲ್ಮನ್ ಸಭಾಂಗಣದಲ್ಲಿ ಉದ್ಘಾಟನೆ ಆಯಿತು. ಏನಿದು, ಯಾತಕ್ಕೋಸ್ಕರ ಈ ಬಾನುಲಿ ಸರಣಿ, ಈ ಸರಣಿಯ ಮೂಲಕ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಏನು ಹೇಳೋದಕ್ಕೆ ಹೊರಟಿದೆ? ಈಗಾಗಲೇ ನಾವು ನಮ್ಮ ಕೃಷಿ ಮೇಳಕ್ಕೆ ಮುನ್ನುಡಿಯಾಗಿ ನಾವು ಕೃಷಿ ದೀವಿಗೆ ಅನ್ನುವಂಥ ಒಂದು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಕಳೆದ ಜೂನ್ನಿಂದ ನವೆಂಬರ್ ತನಕ ನಾವು ನಡೆಸಿಕೊಟ್ವಿ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ತಜ್ಞರು ಬಂದು ಅವರವರ ವಿಭಾಗದ ಮಾಹಿತಿಯನ್ನು ರೈತರಿಗೆ ಒದಗಿಸಿದ್ದಾರೆ. ಅದರಿಂದ ಉತ್ತಮವಾದ ಪ್ರತಿಕ್ರಿಯೆ ಬಂತು. ಆ ಮಧ್ಯದಲ್ಲಿ ಹಲವಾರು ರೈತರು ನಮಗೆ ಪಶು ಸಂಗೋಪನೆಗೆ ಬೇಕಾದಂಥ ಮಾಹಿತಿಯನ್ನು ನಮಗೆ ಒದಗಿಸ್ಕೊಡಿ ಅಂತ ತಮ್ಮ ಬೇಡಿಕೆಯನ್ನು ಇಟ್ಟದ್ರಿಂದ ವಿಶೇಷವಾಗಿ ನಾವು ಈ ಸಾರಿ ಮೇವಿನ ಬೆಳೆಗಳು ಮತ್ತು ಪಶು ಸಂಗೋಪನೆ, ಕುರಿ, ಕೋಳಿ, ಆಡು, ಹಂದಿ ಸಾಕಾಣಿಕೆ, ಮೀನುಗಾರಿಕೆ ಆಗ್ಬೋದು, ಈ ಎಲ್ಲ ಮಾಹಿತಿಗಳನ್ನ ಒಳಗೊಂಡಂತೆ ಒಂದು ವಿಶೇಷವಾದ ಸರಣಿಯನ್ನು ಮಾಡಿ ಆ ಮೂಲಕ ರೈತರಿಗೆ ಮೇವು ಬೆಳೆಗಳ ಬಗ್ಗೆ ಮತ್ತು ಪಶು ಆಹಾರ ಆಗಬಹುದು ಅಥವಾ ಅದರ ಆರೈಕೆ ಮತ್ತು ಅದರ ಆರೋಗ್ಯದ ಬಗ್ಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ನಾವೀಗಾಗಲೇ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು ರೈತರಿಗೆ ಪಶು ಸಂಗೋಪನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಏನೇನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸರಣಿಯಲ್ಲಿ ಏನೇನು ಕಾರ್ಯಕ್ರಮಗಳಿರ್ತವೆ? ಮಂಡ್ಯ ವಿ ಸಿ ಫಾರಂನಲ್ಲಿ ಈಗಾಗಲೇ ನಾವು ಒಂದು ಮೇವಿನ ಬೆಳೆಗಳ ಒಂದು ಪ್ರಾಯೋಗಿಕ ತಾಕನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ 70ಕ್ಕಿಂತ ಹೆಚ್ಚಿನ ಮೇವಿನ ಬೆಳೆಗಳನ್ನ ನಾವು ಕಾಣಬಹುದು. ಅದನ್ನು ನಾವು ರೈತರಿಗೆ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿದ ರೈತರು ಕೂಡ ಅಲ್ಲಿ ಬೇಕಾದಂಥ ಬಿತ್ತನೆಗಳನ್ನ ತಗೊಂಡೋಗಿ ತಮ್ಮ ಜಮೀನುಗಳಲ್ಲಿ ಹಾಕಿ ಅದನ್ನು ಬಳಸ್ಕೋತಾ ಇದ್ದಾರೆ. ಈಗ ಈ ಮೇವು ಮೆಲುಕು ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ಬಹಳಷ್ಟು ಜನ ತಜ್ಞರು ಇದರಲ್ಲಿ ಮಾತಾಡ್ತಾರೆ. ನಮಗೆ ವಾರ್ಷಿಕವಾಗಿ ಬೆಳೆಯಬಹುದಂಥ ಮೇವಿನ ಬೆಳೆಗಳು ಬರ್ತವೆ, ಬಹುವಾರ್ಷಿಕ ಮೇವಿನ ಬೆಳೆಗಳು ಬರ್ತವೆ, ಅದೇ ರೀತಿ ಮರದ ಜಾತಿಗೆ ಸೇರಿದಂಥ ಮೇವಿನ ಬೆಳೆಗಳು ಕೂಡ ಇರ್ತವೆ. ಇವುಗಳನ್ನ ಬೆಳೆಯೋದು ಹೇಗೆ, ಅದನ್ನು ಬಳಸೋದು ಹೇಗೆ, ಯಾವ ಹಂತದಲ್ಲಿ ಏನನ್ನು ಬಳಸ್ಕೊಂಡ್ರೆ ಹೆಚ್ಚಿನ ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡಬಹುದು, ಜಾನುವಾರುಗಳ ಆರೋಗ್ಯವನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು ಅನ್ನೋಂಥ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾರೆ. ಉದಾಹರಣೆಗೆ ನಮ್ಮ ದಕ್ಷಿಣ ಒಣವಲಯದಲ್ಲಿ ಈಗಾಗಲೇ ಸಾಕಷ್ಟು ರೈತರು ನೇಪಿಯರ್ ಹೈಬ್ರಿಡ್ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದು ಹುಲ್ಲಿನ ಜಾತಿಗೆ ಸೇರಿದ್ರೂ ಕೂಡ ಪ್ರತಿ ವರ್ಷಕ್ಕೆ ನಮಗೆ 8-10 ಕಟಾವು ಮಾಡಿದ್ರೆ 150-200 ಟನ್ನಷ್ಟು ಇಳುವರಿಯನ್ನು ಕೊಡ್ತವೆ. ಆದರೆ ಬರೀ ಈ ಹುಲ್ಲನ್ನು ಅಷ್ಟನ್ನೇ ಹಾಕೋದ್ರಿಂದ ಹಾಲಿನ ಇಳುವರಿಯಾಗಲಿ ಅಥವಾ ಹಾಲಿನ ಗುಣಮಟ್ಟವನ್ನು ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಹಲವಾರು ಸೊಪ್ಪಿನ ಜಾತಿಯ ಬೆಳೆಗಳನ್ನು ಬೆಳೆಸಿ ಆ ಹುಲ್ಲಿನ ಜೊತೆಗೆ ಸೇರಿಸಿಕೊಡೋದ್ರಿಂದ ದನದ ಆರೋಗ್ಯನೂ ಅಭಿವೃದ್ಧಿ ಆಗ್ತದೆ ಮತ್ತು ಹಾಲಿನ ಇಳುವರಿಯೂ ಕೂಡ ಅಭಿವೃದ್ಧಿ ಆಗ್ತದೆ. ಈ ರೀತಿಯಲ್ಲಿ ಹಲವಾರು ಮೇವಿನ ಬೆಳೆಗಳು ಈಗ ನಮ್ಮ ಹತ್ರ ಲಭ್ಯ ಇದ್ದಾವೆ. ಈಗ ದನಗಳ ಆರೈಕೆಗೆ ಬೇಕಾದಂಥ ಹುಲ್ಲಿನ ಜಾತಿನೇ ಬೇರೆ ಇದ್ದಾವೆ. ಕೆಲವು ಸಂದರ್ಭದಲ್ಲಿ ಕುರಿ ಸಾಕಾಣಿಕೆ ಮಾಡುವಂಥವ್ರು ಕುರಿ ಸಾಕಾಣಿಕೆ ಬೇಕಾದಂಥ ಮೇವಿನ ಬೆಳೆಗಳನ್ನ ಕೇಳ್ತಾರೆ. ಅದು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಈ ಎಲ್ಲ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತೇವೆ. ಇದು ಒಂದು ಮಟ್ಟದ್ದಾದರೆ ಇನ್ನೊಂದು ಹಂತದಲ್ಲಿ ನಾವು ಪಶು ಸಂಗೋಪನೆಗೆ ಸಂಬಂಧಪಟ್ಟಂಗೆ ದನಗಳಿಗಾಗಲಿ ಅಥವಾ ಕುರಿ ಮೇಕೆಗಳಿಗಾಗಲಿ ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಅದಕ್ಕೆ ಬರ್ತಕ್ಕಂಥ ತೊಂದರೆಗಳು ಏನೇನು, ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಅದನ್ನು ಸಾಕಾಣಿಕೆ ಮಾಡುವಾಗ ಅವುಗಳ ಆರೋಗ್ಯವನ್ನು ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಜ್ಞರಾದಂಥ ವೈದ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾರೆ. ಅವರಿಂದ ನಾವು ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಡಾಕ್ಟ್ರೆ, ಈಗ ಮೇವಿನ ಒಂದು ತಾಕನ್ನು ತಾವು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಬಹುಶಃ ಪ್ರಶಸ್ತಿಯನ್ನು ಕೂಡ ತಾವು ತಗೊಂಡಿದ್ದೀರಿ ಅಂತ ಅನ್ಸುತ್ತೆ. ಹೌದು ಅಲ್ವಾ? ಮಂಡ್ಯ ವಿ ಸಿ ಫಾರ್ಮ್ನಲ್ಲಿರ್ತಕ್ಕಂಥ ಮೇವಿನ ಏನು ಪ್ರದರ್ಶನ ತಾಕು ಏನಿದೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ಮೇವಿನ ಪ್ರದರ್ಶನ ತಾಕು ಅಂತ ಗುರುತಿಸಿಕೊಂಡು ಕಳೆದ 4 ವರ್ಷದಿಂದ ನಮಗೆ ಸತತವಾಗಿ ಅತ್ಯುತ್ತಮ ತಾಕು ಅಂತ ಹೇಳಿಕೊಂಡು ನಮಗೆ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ. ಈ ಬಾರಿ ಕೃಷಿ ಮೇಳದಲ್ಲಿ ಜನರು ಅದನ್ನು ಯಾವ ರೀತಿ ಅಪ್ರಿಷಿಯೇಟ್ ಮಾಡಿರ್ಬೋದು ಅಥವಾ ಎಷ್ಟು ಮೇವಿನ ಬಿತ್ತನೆ ಅಥವಾ ಮೇವನ್ನು ತೆಗೆದುಕೊಂಡು ಹೋಗಿರ್ಬೋದು ತಮ್ಮ ಕಡೆಯಿಂದ? ಈಗಾಗಲೇ ನಮ್ಮಲ್ಲಿ ಪ್ರತಿ ವಾರ 15 ದಿನಕ್ಕೆ ಒಂದು ಸತಿ ಒಂದೊಂದು ತಂಡದ ರೈತರು ಬಸ್ಗಳನ್ನ ಮಾಡ್ಕೊಂಡು ಬಂದು ಈ ಮೇವಿನ ತಾಕನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಒಂದೇ ಜಾಗದಲ್ಲಿ ಇಷ್ಟೊಂದು ಮೇವಿನ ಬೆಳೆಗಳು ಕಾಣೋದು ಒಂದು ವಿಶೇಷ. ನಾನು ಹೇಳಿದಂಗೆ ವಾರ್ಷಿಕವಾದದ್ದು ಬಹುವಾರ್ಷಿಕವಾದಂಥ ಮೇವಿನ ಬೆಳೆಗಳು ಜೊತೆಗೆ ಮರದ ಜಾತಿಗೆ ಸೇರಿದಕ್ಕಂಥ ಬೆಳೆಗಳು ಇರೋದು ಬಹಳಷ್ಟು ರೈತರಿಗೆ ಅದು ಒಂದು ಉತ್ತೇಜನಕಾರಿಯಾಗಿದೆ. ಪಶುಸಂಗೋಪನೆಯಲ್ಲಿ ಈ ರೀತಿಯ ಒಂದು ಮಾಹಿತಿ ಒಂದೇ ಜಾಗದಲ್ಲಿ ಸಿಕ್ಕೋದು ವಿಶೇಷವಾಗಿರೋದ್ರಿಂದ ಬಹಳಷ್ಟು ರೈತರು ಇದನ್ನು ಸಂತೋಷ ಪಡ್ತಾರೆ. ಒಂದೇ ಜಾಗದಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಅಂದ್ಕೊಂಡು ಅವರಿಗೆ ಬಹಳ ಖುಷಿಯಾಗಿದೆ. ಡಾಕ್ಟರ್ ಶಿವಕುಮಾರ್ ಅವರೇ, ಈಗ ಪ್ರಸ್ತುತ ಮುಂದಿನ ದಿನಗಳಲ್ಲಿ ಜಾನುವಾರು ಸಾಕಣೆದಾರರಿಗೆ ಮೇವಿನ ಸಮಸ್ಯೆ ನಿಧಾನವಾಗಿ ಆರಂಭ ಆಗುತ್ತೆ. ಹೌದು, ಮುಂಗಾರಿರೋವರೆಗೂ ಏನು ಸಮಸ್ಯೆ ಇರಲ್ಲ. ಈಗ ಬೆಳೆ ಕಟಾವೆಲ್ಲ ಮುಗಿದ ಮೇಲೆ ಮೇವಿನ ಸಮಸ್ಯೆ ಶುರುವಾಗುತ್ತೆ. ಈಗ ನಮ್ಮ ರೈತರು ದಕ್ಷಿಣ ಒಣ ಪ್ರದೇಶದಲ್ಲಿ ಏನೆಲ್ಲ ಮೇವನ್ನು ಬೆಳ್ಕೋಬಹುದು ಮತ್ತು ಹೇಗೆ ತಮ್ಮ ಜಾನುವಾರುಗಳನ್ನು ಮೇವಿನ ಸಮಸ್ಯೆಯಿಂದ ರಕ್ಷಣೆ ಮಾಡ್ಕೋಬಹುದು, ಅದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೋಗಿ. ಇದುವರೆಗಾಗಿ ನಮ್ಮ ರೈತರು ಏನು ಮಾಡ್ತಾ ಇದ್ದ ಅಂದರೆ ಒಣಹುಲ್ಲನ್ನು ದನಗಳಿಗೆ ಹಾಕೋದಷ್ಟೇ ದನ ಸಾಕಾಣಿಕೆ ಅಂತ ಅಂದ್ಕೊಳ್ತಾ ಇದ್ರು. ಈಗ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಹಸಿರು ಮೇವುಗಳು ಸಿಗ್ತಾ ಇದ್ದಾವೆ. ಅವುಗಳನ್ನು ಬೆಳೀಲಿಕ್ಕೆ ಯಾವುದೇ ರೀತಿಯ ಸೀಸನ್ನ ಅವಶ್ಯಕತೆ ಏನಿರೋದಿಲ್ಲ. ವರ್ಷದ ಯಾವ ಕಾಲದಲ್ಲಿ ಬೇಕಾದರೂ ಅವನ್ನು ನಾವು ಬಿತ್ತನೆ ಮಾಡ್ಕೋಬಹುದು. ನೀರಾವರಿ ಸೌಕರ್ಯ ಇದ್ದಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೀಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ಹಸಿರು ಮೇವುಗಳ ಅಲ್ಲದೆ ನಾವು ರಸವ ಮೇವನ್ನು ಕೂಡ ನಾವು ಮಾಡಬಹುದು. ಈ ಒಣಹುಲ್ಲನ್ನು ಆರೈಕೆ ಮಾಡಿ ಅದನ್ನು ಶೇಖರಣೆ ಮಾಡೋದ್ರಿಂದ ನಮಗೆ ಯಾವಾಗ ಬೇಸಿಗೆನಲ್ಲಿ ಹಸಿರು ಮೇವಿನ ಲಭ್ಯತೆ ಕಡಿಮೆ ಆಗ್ತದೆ ಅಂಥ ಸಂದರ್ಭದಲ್ಲಿ ರಸಮೇವನ್ನು ನಾವು ಬಳಸ್ಕೋಬಹುದು. ಅದೇ ರೀತಿ ಸೈಲೇಜ್ ಅಂತ ಹೇಳ್ತೀವಿ, ಆ ಸೈಲೇಜ್ನಲ್ಲಿ ನಾವು ಬೆಳೀತಕ್ಕಂಥ ಮೆಕ್ಕೆಜೋಳ ಮತ್ತು ಜೋಳ ಈ ರೀತಿಯಂಥ ಬೆಳೆಗಳನ್ನು ನಾವು ತುಂಡು ಮಾಡಿ ಅದರಲ್ಲಿ ನಾವು ಅದನ್ನು ಸಂಸ್ಕರಣೆ ಮಾಡಿ ಹಾಕೋದ್ರಿಂದ ಅದು ಕೂಡ ವರ್ಷಾನುಗಟ್ಟಲೆ ಕಾಲಕಾಲಕ್ಕೆ ಹೊರಗಡೆ ತೆಗೆದು ನಾವು ದನಗಳಿಗೆ ಕೊಡಬಹುದು. ನಿಮ್ಮ ತಾಕಲ್ಲಿ ಸುಮಾರು 80 ಬಗೆ ಮೇವಿನ ಬೆಳೆಗಳಿದೆ ಅಂದ್ರಲ್ಲ, ಏನೇನೆಲ್ಲ ಇರಬಹುದು ಸರ್? ಇದರಲ್ಲಿ ಏಕದಳ ಜಾತಿಗೆ ಸೇರಿದಂಥ ಮೇವುಗಳು ಸಾಕಷ್ಟಿವೆ. ಅದೇ ರೀತಿ ದ್ವಿದಳ ಜಾತಿಗೆ ಸೇರಿದಂಥ ಮೇವುಗಳು ಕೂಡ ಅದರಲ್ಲಿ ನೋಡಬಹುದು. ಏಕದಳದಲ್ಲಿ ನಿಮಗೆ ನಾನು ಹೇಳ್ದಂಗೆ ನೇಪಿಯರ್ ಹೈಬ್ರಿಡ್ ಅಂತ ಹೇಳ್ತೀವಿ. ಹೈಬ್ರಿಡ್ಡು ನಾವೇನು ಸೀಮೆ ಹುಲ್ಲು ಅಂತ ಹಳ್ಳಿಗಳಲ್ಲಿ ಹೇಳ್ತಾರೆ ಆ ರೀತಿಯಂಥದ್ದು. ಅವು ಎತ್ತರವಾಗಿ ಬೆಳೆಯುವಂಥದ್ದು, ಕಾಂಡ ಸ್ವಲ್ಪ ಮೃದುವಾಗಿದ್ದು ಎಲೆಗಳಲ್ಲಿ ಯಾವುದೇ ಮುಳ್ಳಿಲ್ಲದೇ ಇರತಕ್ಕಂಥ ಹೈಬ್ರಿಡ್ ನೇಪಿಯರ್ಗಳಾದರೆ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಕೊಡ್ತವೆ, ಅದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಏಕದಳ ಧಾನ್ಯದಲ್ಲಿ ಮೆಕ್ಕೆಜೋಳ, ಅದೇ ರೀತಿ ಜೋಳದಲ್ಲಿ ತಳಿಗಳಿದ್ದಾವೆ. ಮೆಕ್ಕೆಜೋಳದಲ್ಲಿ ಆಫ್ರಿಕನ್ ಟಾಲ್ ಅಂತ ಒಂದು ತಳಿ ಇದೆ, ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಮೆಕ್ಕೆಜೋಳದ ತಳಿ ಅದು, ಅದನ್ನ ನಾವು ಬೆಳಿಬೋದು. ಅದೇ ರೀತಿ ಜೋಳದಲ್ಲಿ ಇತ್ತೀಚೆಗೆ ನಾವು ಚಾಮರಾಜನಗರ ಫಾಡರ್ ಸೋರ್ಗಮ್ 1 ಅಂತೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿ ರೈತರಿಗೆ ನಾವು ತಲುಪಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ COFS 29, COFS 31 ಅಂಥೇಳುವಂಥ ತಳಿಗಳು ಬಿತ್ತನೆಯನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಇವು ಕೂಡ ವಾರ್ಷಿಕ ಬೆಳೆಗಳಲ್ಲಿ ಬರ್ತವೆ. ಅದೇ ರೀತಿ ಬಹಳ ವರ್ಷಗಳು ಬರ್ತಕ್ಕಂಥ ಬೆಳೆಗಳಿದ್ದಾವೆ. ನಾನು ಹೇಳ್ದಂಗೆ ನೇಪಿಯರ್ ಹೈಬ್ರಿಡ್ ಅಂತ, ಅದು ಹೆಚ್ಚಿನ ಇಳುವರಿ ಕೊಡುವಂಥ ಹುಲ್ಲಿನ ಬೆಳೆ ಅದು. ಈಗಾಗಲೇ ಸೀಮೆ ಹುಲ್ಲು ಅಂತ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಈಗ ಅದು ಕೋ 1, ಕೋ 2, ಕೋ 3, ಕೋ 4 ಆ ಥರ ಏನೋ ಸಂಖ್ಯೆಗಳು ಮುಂದೆ ಹೋಗ್ತಾನೆ ಇರ್ತಾವಲ್ಲ. ಹೌದು. ಎಲ್ಲವನ್ನು ಬೆಳೆದಿದ್ದೀರಾ ನೀವು? ಈಗ ನಮ್ಮಲ್ಲಿ ಇದ್ದಾವೆ, ಅವೆಲ್ಲವನ್ನು ಕೂಡ ನೋಡಲಿಕ್ಕೆ ಸಿಕ್ಕುತ್ತೆ. ಆ ಪ್ರದರ್ಶನ ತಾಕ್ನಲ್ಲಿ ಇವುಗಳನ್ನೆಲ್ಲ ನಾವು ನಿರ್ವಹಣೆ ಮಾಡಿದ್ದೀವಿ. ಅಲ್ಲ, ನನಗೆ ಯಾವ್ದು ಸೂಕ್ತ ಅಂತ ರೈತ ಹೆಂಗೆ ಆಯ್ಕೆ ಮಾಡ್ಕೋಬೇಕಾದ್ರೆ? ಈಗ ಅವನ್ನ ಬೆಳೆ ನೋಡಿದಾಗ ಆ ಇಳುವರಿ ಒಂದು ಮಟ್ಟ, ಜೊತೆಗೆ ಆ ಕಾಂಡ ಮೃದುವಾಗಿದೆಯಾ, ಎಲೆಗಳು ದಟ್ಟವಾಗಿದ್ದಾವ, ಅದರಲ್ಲಿ ಏನು ಮುಳ್ಳಿಲ್ವಾ ಅನ್ನೋದನ್ನೆಲ್ಲ ನೋಡಿಕೊಂಡು ಅವರು ತೀರ್ಮಾನ ಮಾಡಬಹುದು. ಆ ರೀತಿಯಲ್ಲಿ ಆಯ್ಕೆ ಮಾಡಿದಂಥ ಬಿತ್ತನೆಗಳನ್ನ ನಾವು ರೈತರಿಗೆ ಒದಗಿಸ್ಕೊಡ್ತೇವೆ. ಅದೇ ರೈತನ ತೀರ್ಮಾನ ಅಂತೀರಿ? ರೈತನ ತೀರ್ಮಾನನೇ ಅಂತಿಮ, ಅದೇ ಒಳ್ಳೆಯದು. ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ, ಇದು ಇಳುವರಿಯಲ್ಲಿ ಚೆನ್ನಾಗಿದೆ, ದನಗಳು ಇವನ್ನ ಚೆನ್ನಾಗಿ ತಿಂತಾವೆ, ವೇಸ್ಟ್ ಮಾಡೋದಿಲ್ಲ ಅಂತ ಹೇಳೋಂಥದನ್ನ ನೋಡ್ಕೊಂಡಿರ್ತೀವಲ್ಲ, ಅದನ್ನು ನಾವು ರೈತರಿಗೆ ತಿಳಿಸಿದಾಗ ಅವರು ತೀರ್ಮಾನ ಮಾಡಿ ಯಾವ ಬೆಳೆ ಬೇಕು ಅಂತ ಹೇಳಿದ್ರೆ ಆ ಬಿತ್ತನೆಯನ್ನು ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಅದೇ ರೀತಿ ಸ್ವಲ್ಪ ಎಲ್ಲೆಲ್ಲಿ ನೀರಾವರಿ ಕಡಿಮೆ ಇದೆ ಅಂಥ ಜಾಗದಲ್ಲಿ ಗಿನಿ ಹುಲ್ಲನ್ನು ಕೂಡ ಬೆಳೆಯಬಹುದು, ಅದು ಕೂಡ ಚೆನ್ನಾಗಿ ಬರ್ತದೆ. ನೀರಿನ ಅಂಶ ಜಾಸ್ತಿ ಇದ್ದು ಎಲ್ಲೆಲ್ಲಿ ಜೋಗ ಥರ ಜಾಗ ಇರ್ತದೆ ಅಲ್ಲಿ ಪ್ಯಾರಾಗ್ರಾಸ್ ಅಂಥೇಳಿ ಬರ್ತದೆ, ಇವನು ಕೂಡ ರೈತರು ಬೆಳೆಯಬಹುದು. ಬಹಳ ವರ್ಷಗಳು ಬರುವಂಥ ಬಹುವಾರ್ಷಿಕ ಮೇವಿನ ಬೆಳೆಗಳಿರ್ತವೆ. ಅದೇ ರೀತಿ ಈಗ ಬರೇ ಏಕದಳ ಜಾತಿಗೆ ಸೇರಿದಂಥ ಹುಲ್ಲಿನ ಬೆಳೆಯನ್ನು ನಾವು ಬೆಳೆಯಿದ್ರೆ ನಮಗೆ ಉತ್ಪಾದನೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ನಾವು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆ ಹುಲ್ಲಿನ ಜೊತೆಗೆ ದ್ವಿದಳ ಮೇವಿನ ಬೆಳೆಗಳನ್ನು ಕೂಡ ನಾವು ಸೇರಿಸ್ಕೊಂಡ್ರೆ ಜಾನುವಾರುಗಳ ಆರೋಗ್ಯದ ಮಟ್ಟ ಚೆನ್ನಾಗಾಗ್ತದೆ ಅನ್ನೋದು. ಅದಕ್ಕೋಸ್ಕರ ನಾವು ಬಹಳ ಸುಲಭವಾಗಿ ಬೆಳೆಯಬಹುದಾದಂಥ ನಮ್ಮ ಸ್ಥಳೀಯ ಬೆಳೆಗಳಾದಂಥ ಅಲಸಂದೆ ಆಗ್ಬೋದು, ಹುರುಳಿ ಆಗ್ಬೋದು, ಅಥವಾ ಇನ್ನೊಂದಷ್ಟು ಇತ್ತೀಚೆಗೆ ನಾವು ಮೇವಿನ ಅವರೆಯನ್ನು ಕೂಡ ನಾವು ಈಗ ನಾವು ಪತ್ತೆ ಹಚ್ಚಿದ್ದೀವಿ. ಅಂದರೆ ಅವು ಹೆಚ್ಚಿನ ಇಳುವರಿ ಕೊಡುವಂಥ ಶಕ್ತಿ ಇರುವಂಥ ಅವರೆ ತಳಿಯನ್ನು ಕೂಡ ನಾವು ಗುರುತಚ್ಚಿದ್ದೀವಿ. ಇವುಗಳನ್ನ ಬೆಳೆಯೋದು ಕೂಡ ರೈತರಿಗೆ ಉಪಯೋಗ ಆಗ್ತದೆ. ಜೊತೆಗೆ ಕುದುರೆ ಮಸಾಲೆ ಅಂತ ಹೇಳುವಂಥ ಬೆಳೆ ಇದ್ದು ಸ್ವಲ್ಪ ಚಳಿಗಾಲದಲ್ಲಿ ಹಾಕುವಂಥ ಬೆಳೆ ಇದು. ಇದು ಕೂಡ ಸಸಾರಜನಕದ ಅಂಶ, ಪ್ರೋಟೀನ್ ಅಂಶ ಬಹಳ ಚೆನ್ನಾಗಿ ಇರೋದ್ರಿಂದ ಇದು ಜಾನುವಾರುಗಳ ಏನು ಆರೋಗ್ಯಕ್ಕೆ ಬಹಳ ಉಪಯೋಗ ಆಗ್ತದೆ. ಜೊತೆಗೆ ಇನ್ನು ಬೇಲಿ ಮೆಂತ್ಯ ಅಂತ ಹೇಳಿಕೊಂಡು ಒಂದು ಬೆಳೆ ಇದೆ, ಇದನ್ನು ಕೂಡ ನಾವು ಬೇಲಿ ರೀತಿಯಲ್ಲಿ ಬೆಳ್ಕೊಂಡು ಅದನ್ನು ಪಶುಗಳಿಗೆ ಮೇಲಿಕ್ಕೆ ಬಿಟ್ಬಿಡ್ತು ಅಂತ ಹೇಳಿದ್ರೆ ಅವನು ಓಡಾಡ್ಕೊಂಡು ಮೇಯೋದ್ರಿಂದ ಅದು ಕೂಡ ಅವುಗಳ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅಂದರೆ ಈ ಎಲ್ಲ ಬೆಳೆಗಳನ್ನ ನಾವು ವಾರ್ಷಿಕವಾಗಿ ಮತ್ತು ಬಹುವಾರ್ಷಿಕವಾಗಿ ಬೆಳೀಬಹುದು. ಜೊತೆಗೆ ಮರದ ಜಾತಿಗೆ ಸೇರಿದಂಥವು ಈಗ ನಾವು ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಯಾವಾಗ ಹಸಿ ಹುಲ್ಲಿನ ಲಭ್ಯತೆ ಕಡಿಮೆ ಆಗ್ತದೆ ಆವಾಗ ಸುತ್ತಮುತ್ತ ನಾವು ಬೆಳ್ಕೊಂಡು ಸುಲಭವಾಗಿ ಬಳಸ್ಬೋದಂಥ ನುಗ್ಗೆ ಒಂದು ಬಹಳ ಉಪಯೋಗ ಆಗುವಂಥ ಒಂದು ಮೇವಿನ ಬೆಳೆಯಾಗಿ ನಾವು ಬೆಳ್ಕೋಬಹುದು. ಅದೇ ರೀತಿ ಹಾಲ್ವಾಣ ಇದೆ, ಅದನ್ನು ಕೂಡ ನಾವು ಬೇಲಿಗಳಲ್ಲಿ ಅಥವಾ ಜಮೀನಿನ ಸುತ್ತಮುತ್ತ ಬೆಳೆಯೋದ್ರಿಂದ ಕೂಡ ಅದು ನಮಗೆ ಉಪಯೋಗ ಆಗ್ತದೆ. ಹೆಬ್ಬೇವು ಇದೆ, ಅದೇ ರೀತಿ ಬಂತು ಸುಬಾಬುಲ್ ಮೊದಲು ಬೆಳೀತಾ ಇದ್ವಿ, ಅದನ್ನು ಮಿತಿಯಾಗಿ ನಾವು ಬಳಸೋದ್ರಿಂದ ಸುಬಾಬುಲನ್ನು ಕೂಡ ನಾವು ಮೇವಿನ ಬೆಳೆಯಾಗಿ ನಾವು ಬೆಳೀಬೋದು. ಎಚ್ಚರ ಇರಬೇಕಷ್ಟೇ, ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಬಳಸ್ಕೋಬೇಕಾಗ್ತದೆ. ಇನ್ನೊಂದು ಸುಲಭವಾಗಿ ಬೆಳೀಬಹುದಾದಂಥ ಇನ್ನೊಂದು ಬೆಳೆ ಅಂದರೆ ಹಿಪ್ಪನೇರಳೆ. ಕಾಲಕಾಲಕ್ಕೆ ಅದನ್ನು ಕಟಾವು ಮಾಡಿ ಕುರಿಗಳಿಗಾಗಲಿ ಅಥವಾ ಮೇಕೆಗಳಿಗೆ ನಾವು ಮೇಯಿಸೋದ್ರಿಂದ ದನಗಳಿಗೂ ಮೇಯಿಸ್ಕೋಬಹುದು. ಇವುಗಳನ್ನ ಮೇಯಿಸೋದ್ರಿಂದ ಯಾವಾಗ ಹಸಿ ಹುಲ್ಲಿನ ಲಭ್ಯತೆ ಕಡಿಮೆ ಆಗ್ತದೆ ಆ ಸಂದರ್ಭದಲ್ಲಿ ಈ ಎಲ್ಲ ಬೆಳೆಗಳನ್ನ ಅಥವಾ ಈ ಒಂದು ಜಾತಿಯ ಸಸ್ಯಗಳನ್ನ ನಾವು ಮೇವಿನಾಗಿ ಬಳಸ್ಕೊಂಡು ಜಾನುವಾರುಗಳನ್ನ ನಿಭಾಯಿಸ್ಕೋಬಹುದು. ತವೇನೀಗ ಮೇವಿನ ಬೆಳೆಗಳ ತಾಕನ್ನು ಮಾಡಿದಾರಲ್ಲ, ಅದರಲ್ಲಿ ಬೆಳೆದಿರುವಂತಹ ಎಲ್ಲ ಬೆಳೆಯ ಬಿತ್ತನೆಯೂ ಕೂಡ ನಿಮ್ಮಲ್ಲಿ ಲಭ್ಯ ಇದೆಯಾ? ಹೌದು ಹೌದು, ಈಗ ರೈತರು ಬಂದು ನೋಡಿ ಅವ್ರಿಗೆ ಬೇಕಾದಂಥ ಬಿತ್ತನೆ ಯಾವ ತಳಿಯ ಬಿತ್ತನೆ ಬೇಕು ಅಂತ ಹೇಳಿದ್ರೆ ಅಥವಾ ಯಾವ ಮೇವಿನ ಬೆಳೆಯೋದು ಬಿತ್ತನೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಡ್ಡಿ ಆದರೆ ಕಡ್ಡಿ ಅಥವಾ ಬಿತ್ತನೆ ಬೀಜವಾದರೆ ಬೀಜದ ರೂಪದಲ್ಲಿ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಕಳೆದ ಕೆಲವು ವರ್ಷಗಳಿಂದ ಬೇಸಿಗೆಯಲ್ಲಿ ಭತ್ತದ ಬೇಸಾಯ ತುಂಬ ಕಡಿಮೆ ಆಗಿಬಿಟ್ಟಿದೆ, ಆದರೆ ಈ ಬಾರಿ ಒಂದು ಅವಕಾಶ ಇದೆ, ಅಂದರೆ ಬೇಸಿಗೆನಲ್ಲೂ ಕೂಡ ಕೃಷಿಕರು ಭತ್ತವನ್ನು ಬೆಳ್ಕೋಬಹುದು, ಯಾಕೆಂದರೆ ಅಣೆಕಟ್ಟೆಯಲ್ಲಿ ನೀರಿದೆ. ಆ ದೃಷ್ಟಿಯಲ್ಲಿ ಈಗ ಬೇಸಿಗೆಯಲ್ಲಿ ಭತ್ತವನ್ನು ಬೆಳೆದ್ರೆ ಅದು ಕಟಾವಿಗೆ ಬಂದಾಗ ಭತ್ತದ ಮೇವೇನಿದೆಯಲ್ಲ ಹುಲ್ಲು, ಅದು ಮೇವಿನ ಸಮಸ್ಯೆಯನ್ನು ಬಹಳಷ್ಟು ಪರಿಹರಿಸ್ಬಿಡುತ್ತೆ. ಹಾಗಾಗಿ ಈಗ ಬೇಸಿಗೆ ಭತ್ತಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು? ಈಗ ಕೆಲವರು ರೈತರು ಈಗ ಭತ್ತವನ್ನು ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೇನಂತಂದರೆ ದೀರ್ಘಾವಧಿ ತಳಿಗಳನ್ನ ಬಳಸಬೇಡಿ ಅಂತ ಹೇಳ್ತೀವಿ. ಇವಾಗ ಬಿತ್ತನೆ ಹಾಕೋದಾದರೆ ಅದು ಮೇ ಕೊನೆಯ ಹಂತದಲ್ಲಿ ಕೊನೆಯಲ್ಲಿ ಅದು ಕಟಾವು ಬರೋದಾದರೆ ರೈತರಿಗೆ ಉಪಯೋಗ ಆಗ್ತದೆ, ಅದನ್ನು ದಾಟೋದಾದರೆ ಮಳೆಗೆ ಸಿಕ್ಕಾಕೊಳ್ಳೋಂಥ ಸಂಭವ ಜಾಸ್ತಿ, ಹಾಗಾಗಿ ರೈತರಿಗೆ ನಷ್ಟ ಆಗ್ತದೆ. ಮಧ್ಯಮ ಅವಧಿ ಅಥವಾ ಕಡಿಮೆ ಅವಧಿಯ ಭತ್ತದ ತಳಿಗಳನ್ನ ಈಗ ಬಿತ್ತನೆ ಮಾಡ್ಕೊಳ್ಳೋದಾದರೆ ಏನು ಸಮಸ್ಯೆ ಇರೋದಿಲ್ಲ. ಬೇಸಿಗೆನಲ್ಲೂ ಈ ಸಾರಿ ನೀರು ಸಿಗುವಂಥ ಸಾಧ್ಯತೆ ಇರೋದ್ರಿಂದ ರೈತರು ಭತ್ತದ ಬೆಳೆಯನ್ನು ಬೆಳ್ಕೊಂಡು ಲಾಭವನ್ನು ಮಾಡ್ಕೋಬಹುದು. ಹೇಳಿ ಸರ್, ಯಾವ ತಳಿ ಬಳಸ್ಬೋದು, ಹೇಗೆ ರೈತರು ಬೇಸಿಗೆ ಭತ್ತದ ಬಗ್ಗೆ ಒಂದು ಯೋಜನೆ ಹಾಕ್ಕೋಬಹುದು ಅಂತೀರಿ? ಈಗ ಈ ಸಂದರ್ಭದಲ್ಲಿ ಮಧ್ಯಮಾವಧಿ ತಳಿಗಳನ್ನ ಬೆಳೆಯೋದು ಭಾಳ ಸೂಕ್ತ. ಉದಾಹರಣೆಗೆ ನಮ್ಮಲ್ಲಿ MTU 1001 ಭತ್ತ ಸಿಗುತ್ತೆ, ತನು ಭತ್ತ ಇದೆ. ಅದೇ ರೀತಿ ಈಗ ಸ್ವಲ್ಪ ಅವಧಿ ಕಡಿಮೆ ಇರತಕ್ಕಂಥ RNR 150/48 ತಳಿ ಇದೆ. ಈಗ ಸಮೃದ್ಧಿ ಅಂತ ಹೇಳುವಂಥ ಇನ್ನೊಂದು ತಳಿ ಇದೆ. ಈ ತಳಿಗಳೆಲ್ಲವೂ ಕೂಡ ರೈತರಿಗೆ ಉಪಯೋಗ ಆಗುವಂಥವು. ಇವುಗಳನ್ನ ನಾವು ಈಗ ಒಟ್ಲ ಹಾಕಲಿಕ್ಕೆ ನಮಗೆ ಉಪಯೋಗ ಆಗ್ತದೆ. ಎಲ್ಲಿವರೆಗೂ ಬೇಸಿಗೆ ಭತ್ತದ ಒಟ್ಲ ಹಾಕೋಬೋದು ಅಂತೀರಿ? ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಜನವರಿ 15 ನಂತರ ಒಟ್ಲನ್ನ ಪ್ರಾರಂಭ ಮಾಡೋದು ಒಳ್ಳೆಯದು ಅಂತೀವಿ. ಜನವರಿ 15 ನಂತರ ಸಂಕ್ರಾಂತಿ. ಹೌದು. ಇವಾಗ ಏನಂತ ಹೇಳಿದ್ರೆ ಚಳಿನಲ್ಲಿ ಭತ್ತ ಬಿತ್ತನೆ ಹಾಕಿದ್ರೆ ಏನಂದರೆ ಮೊಳಕೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತು ಪೈರಿನ ಬೆಳವಣಿಗೆಯೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ. ಪೈರು ಕಿತ್ತು ನಾಟಿ ಮಾಡಲಿಕ್ಕೆ ಬೆಳವಣಿಗೆ ಇಲ್ಲೋದ್ರಿಂದ ರೈತರು ಮೊಟಕಾಗುತ್ತೆ ಅಂತ ಹೇಳುವಂಥ ತೊಂದರೆನ ರೈತರು ಹೇಳ್ತಾರೆ. ಹಾಗಾಗಿ ಯಾವಾಗ ಬೇಸಿಗೆ ಪ್ರಾರಂಭ ಆಗುತ್ತೆ ಅಂದರೆ ಬಿಸಿಲು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಶುರುವಾಗ್ತದೆ. ಸಂಕ್ರಾಂತಿ ಕಳೆದ ನಂತರ ಬಿಸಿಲು ಚೆನ್ನಾಗಿ ಬರೋದ್ರಿಂದ ಹೋಟ್ಲಿನಲ್ಲಿ ಪೈರು ಚೆನ್ನಾಗಿ ಬರ್ತದೆ, ಅದನ್ನು ಸಮಯದಲ್ಲಿ ಕಿತ್ತು ನಾಟಿ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ. ಯಾವ್ಯಾವ ತಳಿ ಬಳಸಬೇಕು ಹೇಳ್ಬಿಡಿ, ಯಾವ್ದು ಬಳಸಬಾರ್ದು ಯಾವ್ದು ಬಳಸಬೇಕು? ಈಗ ಈ ಸಂದರ್ಭದಲ್ಲಿ ನಾವು ಜಯ ತಳಿಯನ್ನು ನಾವು ಹೇಳೋದಿಲ್ಲ. ಜಯ ತಳಿಯನ್ನು ಹಾಕೋದ್ರಿಂದ ಏನಂದರೆ ಅದು 145-150 ದಿನದ ತಳಿ ಆದ್ದರಿಂದ ಅದು ನಿಮಗೆ ಜೂನ್ ನಂತರ ಅದು ಕಟಾವಿಗೆ ಬರ್ತದೆ, ಮಧ್ಯದಲ್ಲಿ ಮಳೆಗೆ ಸಿಕ್ಕಾಕೊಳ್ಳುವಂಥ ಸಂಭವ ಜಾಸ್ತಿ. ಹಾಗಾಗಿ ಜಯ ತಳಿಯನ್ನು ಹೊರತುಪಡಿಸಿ ಅಥವಾ BR 26-55 ಅನ್ನೋ ತಳಿ ಅವನ್ನ ಹೊರತುಪಡಿಸಿ ಬೇರೆ ಯಾವುದೇ ತಳಿ ಹಾಕಿದ್ರು ಬೇಸಿಗೆನಲ್ಲಿ ಚೆನ್ನಾಗಿ ಬರ್ತದೆ. ಹೈಬ್ರಿಡ್ ತಳಿಯ ವಿಜ್ಞಾನಿ ತಾವು ಅಲ್ವಾ, ಹೈಬ್ರಿಡನ್ನು ಬಳಸ್ಬೋದು ಅಂತೀರಾ? ಖಂಡಿತವಾಗಿಯೂ. ಈಗ ಹೈಬ್ರಿಡ್ ಅಂತಂದ್ರೆ ಈಗ ಮಾರ್ಕೆಟಲ್ಲಿ ಖಾಸಗಿ ಕಂಪನಿಯ ಹೈಬ್ರಿಡ್ಗಳು ಸಿಗ್ತಾ ಇದ್ದಾವೆ. ನಮ್ಮಲ್ಲಿ KRH 4 ಅಂತ ಹೇಳುವಂಥ ಹೈಬ್ರಿಡ್ ಈಗಾಗಲೇ ನಾವು ರೈತರಿಗೆ ಅದನ್ನು ಒದಗಿಸ್ಕೊಟ್ಟಿದ್ವಿ. ಹೊಸದಾಗಿ KRH 11 ಅನ್ನುವಂಥ ತಳಿ ಕೂಡ ಹೈಬ್ರಿಡ್ ತಳಿ ನಮ್ಮಲ್ಲಿ ಈಗ ನಾವು ರೈತರ ಜಮೀನಲ್ಲಿ ಪ್ರಾಯೋಗಿಕವಾಗಿ ಬೆಳೆದು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಕಂಡುಕೊಂಡಿದ್ದರಿಂದ ಈ ಬೇಸಿಗೆನಲ್ಲಿ ಆಸಕ್ತಿ ಇರುವಂಥ ರೈತರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಯೋಗಿಕವಾಗಿ ಬೆಳೀಲಿಕ್ಕೆ ಬೇಕಾದಷ್ಟು ಬಿತ್ತನೆಯನ್ನು ನಾವು ಒದಗಿಸ್ಕೊಡ್ತೀವಿ. ಎಲ್ಲಿವರೆಗೂ ಬೇಸಿಗೆ ಭತ್ತನ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ? January 15 ಅಂತ ಹೇಳಿದ್ರೆ ಎಲ್ಲಿವರೆಗೂ ಬಿತ್ತನೆ ಮಾಡ್ಕೋಬಹುದು? January 15 ಪ್ರಾರಂಭವಾಗಿ ಫೆಬ್ರವರಿ ಮಧ್ಯದ ತನಕ ನಾವು ಬಿತ್ತನೆ ಹಾಕೋದು ಸೂಕ್ತ. February 15 ತನಕ ಹಾಕಬಹುದು. ಅದಕ್ಕಿಂತ ತಡವಾದರೆ ಮಳೆಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ, ಮತ್ತು ಮಧ್ಯದಲ್ಲಿ ಮೋಡ ಕವಿದ ವಾತಾವರಣ ಬಂತು ಅಂದರೆ ಅದರಲ್ಲಿ ರೋಗದ ಪ್ರಮಾಣವನ್ನು ಜಾಸ್ತಿ ಆಗುವಂಥ ಸಂಭವ ಇರೋದ್ರಿಂದ ಬಿತ್ತನೆಯನ್ನು ನಾವು January 15 February 15 ಒಳಗಾಗಿ ಮುಗಿಸೋದು ಸೂಕ್ತ. ಡಾಕ್ಟ್ರೇ, ಈ ತಳಿ ವಿಜ್ಞಾನಿಗಳ ಮೇಲೆ ಈ ನಾಟಿ ತಳಿ ಸಂರಕ್ಷಕರದ್ದು ಒಂದು ಬಹುದೊಡ್ಡ ಆರೋಪ ಇದೆ. ಹಿಂದೆಲ್ಲ ನಾಟಿ ತಳಿ ಬೆಳೀತಾ ಇದ್ವಿ, ಸಿಕ್ಕಾಪಟ್ಟೆ ಮೇವು ಬಿಡೋದು, ಕಾಳು ಬಿಡೋದು. ಆದರೆ ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಎಲ್ಲ ಗಿಡ್ ತಳಿ ಮಾಡಿಬಿಟ್ಟು ಮೇವು ಕಡಿಮೆ ಆಗಿದೆ, ಇಳುವರಿ ಏನೋ ಜಾಸ್ತಿ ಬರುತ್ತೆ, ಆದರೆ ದನಕ್ಕೆ ಮೇವಿಲ್ದಂಗೆ ಆಗಿಬಿಟ್ಟಿದೆ ಅಂತ. ಈಗ ಒಬ್ಬ ತಳಿ ವಿಜ್ಞಾನಿ ತಾವು, ಈಗ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಇದಕ್ಕೆ ತಾವು ಕೊಡುವಂತಹ ಸ್ಪಷ್ಟೀಕರಣ ಏನು, ಏನು ಮಾಡಬಹುದು ರೈತರು ಅಂತ ತಮಗನ್ಸುತ್ತೆ? ಈಗಾಗಲೇ ಏನು ಸ್ಥಳೀಯ ತಳಿಗಳನ್ನ ಏನು ಬೆಳೀತಾ ಇದ್ದಂಥ ರೈತರದ್ದು ಏನು ಭಾವನೆ ಏನಿತ್ತು, ಸ್ಥಳೀಯ ತಳಿಗಳದ್ದು ಇದ್ದಂಥ ತೊಂದರೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರು ಈ ಹೊಸ ತಳಿಗಳಿಗೆ ಅವರು ಹೋಗಲೇಬೇಕಾಗ್ತದೆ. ಸ್ಥಳೀಯ ತಳಿಗಳು ಯಾವಾಗಲೂ ಕೂಡ ಒಂದು ಹಂಗಾಮಿಗೆ ಮಾತ್ರ ಸೂಕ್ತ ಆಗ್ತಾಯಿದ್ವು, ಅಂದರೆ ಮುಂಗಾರು ಅಂದರೆ ಮುಂಗಾರಿನಲ್ಲಿ ಮಾತ್ರ ಬರ್ತಾಯಿದ್ವು. ಆಮೇಲೆ ಅವೆಲ್ಲ ಎತ್ತರವಾಗಿ ಬೆಳೀತಿದ್ದುದರಿಂದ ಹುಲ್ಲು ಸಿಗ್ತಾ ಇತ್ತು, ಅದು ನಿಜ. ಆದರೆ ಎತ್ತರವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಬಿದ್ದೋಗುವಂಥ ಸಂಭವವೂ ಜಾಸ್ತಿ ಇರ್ತಿತ್ತು. ಆಮೇಲೆ ಅವುಗಳಿಗೆಲ್ಲವೂ ಕೂಡ ಈಗಿನ ನಮ್ಮ ಏನು ನಿರ್ವಹಣೆ ಇದೆ, ಗೊಬ್ಬರ ಹಾಕ್ತಾರೆ, ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಅವು ತೀರ ಎತ್ತರ ಬೆಳೆದು ಬಿದ್ದೋಗ್ಬಿಡ್ತಿದ್ವು. ಹಾಗಾಗಿ ಒಂದ್ಸರ್ತಿ ಬಿದ್ದರೆ ಅದು ಇಳುವರಿ ಬಹಳ ಕಡಿಮೆ ಆಗ್ತಿತ್ತು, ಮತ್ತು ಮೇವು ಕೂಡ ಅದರ ಗುಣಮಟ್ಟ ಕಡಿಮೆ ಆಗ್ತಾ ಇತ್ತು. ಆ ದೃಷ್ಟಿನಲ್ಲಿ ಅವುಗಳನ್ನು ಈಗ ನಾವು ಸಂಕರ್ಣ ಮಾಡಿ ಹೊಸದಾದ ತಳಿಗಳನ್ನ ನಾವು ಕಂಡುಹಿಡಿದಿರೋದು ಈ ಹಳೆಯ ತಳಿಗಳ ಗುಣಮಟ್ಟವನ್ನು ಅಥವಾ ಅದರ ಗುಣವಿಶೇಷತೆಗಳನ್ನ ಉಳಿಸ್ಕೊಂಡು ನಾವು ಹೊಸ ತಳಿಗಳನ್ನ ನಾವು ಈಗ ಅಭಿವೃದ್ಧಿ ಮಾಡಿದ್ದೀವಿ. ಹೊಸ ತಳಿಗಳು ಈಗ ನಮಗೆ ಕಡಿಮೆ ಅವಧಿಯಲ್ಲಿ ಆಗಿದ್ದಾವೆ, ಎತ್ತರನೂ ತುಂಬ ಬೆಳೆಯೋದಿಲ್ಲ, ಅಂದರೆ ಹೆಚ್ಚು ಕಡಿಮೆ 1 ಮೀಟರ್ ಎತ್ತರ ಬೆಳೆಯೋದ್ರಿಂದ ಹುಲ್ಲು ಕೂಡ ಸಾಕಷ್ಟು ಸಿಕ್ಕುತ್ತೆ. ತೆಂಡೆ ಒಡೆಯೋ ಪ್ರಮಾಣ ಇತ್ತೀಚಿನ ತಳಿಗಳಲ್ಲಿ ಜಾಸ್ತಿ ಇರೋದ್ರಿಂದ ಅದು ಕೂಡ ಲಾಭದಾಯಕ ಆಗ್ತದೆ. ಇಳುವರಿನೂ ಜಾಸ್ತಿ ಆಗ್ತಾ ಇರೋದ್ರಿಂದ ರೈತರಿಗೆ ಭತ್ತ ಹುಲ್ಲು ಎರಡೂ ಕೂಡ ಸಮವಾಗಿ ಸಿಗುತ್ತೆ ಅನ್ನೋಂಥ ದೃಷ್ಟಿನಲ್ಲಿ ಹೊಸ ಹೊಸ ತಳಿಗಳನ್ನ ನಾವೀಗ ನಾವು ಅಭಿವೃದ್ಧಿ ಮಾಡಿದ್ದೀವಿ. ರೈತರು ಅವುಗಳನ್ನ ನೋಡಿ ಬಳಸ್ಕೊಳ್ಳೋದು ಸೂಕ್ತ ಆಗ್ತದೆ. ಈ ಸ್ಥಳೀಯ ತಳಿ ಭತ್ತದ ಹುಲ್ಲನ್ನು ಚೆನ್ನಾಗಿ ತಿಂತವೆ ಹಸುಗಳು, ಆದರೆ ಈ ಹೈಬ್ರಿಡ್ ತಳಿಗಳು ಅಥವಾ ಸುಧಾರಿಸಿದ ತಳಿಗಳ ಹುಲ್ಲನ್ನು ಯಾಕೋ ಗೊಂತಲ್ಲೇ ಎಳೆದಾಡ್ತವೆ ಅಂತಾರೆ ರೈತರು. ಈ ಮಾತು ನಿಜವೇ? ಇಲ್ಲ, ಆ ರೀತಿ ಏನೂ ಇಲ್ಲ. ದನಗಳಿಗೆ ಬೇಕಾದಂಥ ಮೇವು, ಮೊದಲು ಹೊಟ್ಟೆ ತುಂಬಿಸೋಂಥ ಮೇವು ಬೇಕಾಗಿದೆ. ಹಾಗಾಗಿ ಒಣಹುಲ್ಲು ಸ್ಥಳೀಯ ತಳಿಗಳಿಗೂ ಅಥವಾ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ತಳಿಗಳಿಗೂ ಅಷ್ಟೇನು ವ್ಯತ್ಯಾಸ ಏನೂ ಇಲ್ಲ. ಇತ್ತೀಚಿನ ತಳಿಗಳಲ್ಲಿನೂ ಕೂಡ ಹುಲ್ಲಿನ ಗುಣಮಟ್ಟದ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸಿ ಅವುಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿ ಅದರಲ್ಲೂ ಕೂಡ ದನಗಳು ಇಷ್ಟಪಡೋ ರೀತಿಗೆ ಇರುವಂಥ ತಳಿಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಖಂಡಿತವಾಗಿಯೂ ನಮ್ಮ ಇತ್ತೀಚಿನ ತಳಿಗಳು ಕೂಡ ದನಗಳಿಗೆ ಇಷ್ಟ ಆಗೇ ಆಗ್ತವೆ. ಅಂದರೆ ಯಾವುದೇ ಆಹಾರ ಧಾನ್ಯದ ಬೆಳೆಗಳನ್ನು ತಾವು ತೆಗೆದುಕೊಂಡ್ರು ಡಾಕ್ಟ್ರೆ, ಇದು ಧಾನ್ಯ ಮನುಷ್ಯನ ಆಹಾರ ಆದರೆ ಸಸ್ಯದ ಭಾಗ ಜಾನುವಾರುಗಳ ಆಹಾರ ಆಗುತ್ತೆ. ಹೌದು. ಈಗ ಒಬ್ಬ ರೈತ ತನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೋ ತಾನು ಸಾಕಿರುವಂತಹ ಜಾನುವಾರುಗಳ ಬಗ್ಗೆನೂ ಅಷ್ಟೇ ಯೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ತಳಿ ವಿಜ್ಞಾನಿಗಳು ಈ ನಿಟ್ಟಿನತ್ತನೂ ಕೂಡ ಗಮನ ಹರಿಸಿದ್ರೆ ಒಳ್ಳೆಯದು ಅನ್ನೋದು ಒಂದು ಅಭಿಪ್ರಾಯ ಇದೆ. ಹೌದು. ಸೊ ಈಗ ತಳಿ ವಿಜ್ಞಾನಿಗಳು ತಾವು ಹೇಳ್ತಾ ಇದ್ದೀರಿ, ಎರಡನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಲ್ವಾ? ನಿಜ. ಈಗ ಕಟಾವ್ ಆಗ್ತಾ ಇದೆಯಲ್ಲ ಭತ್ತ, ಈಗ ಏನಾಗುತ್ತೆ, ಸೈಕ್ಲೋನ್ಗಳು ಸರಮಾಲೆನೇ ಬರ್ತಾನೆ ಇರೋದ್ರಿಂದ ಹೇಗೆ ಹುಲ್ಲಿನ ಗುಣಮಟ್ಟವನ್ನು ಸಂರಕ್ಷಣೆ ಮಾಡ್ಕೋಬೋದು, ಏನು ಮಾಡ್ಕೋಬೋದು ಅಂತ ಹೇಳ್ತೀನಿ. ಈಗ ಯಾಂತ್ರೀಕೃತ ಕಟಾವು ಬಂದಿದೆ, ಬೇಲರ್ಗಳು ಬಂದಿದೆ, ಸುತ್ತಿ ಕೊಟ್ಬಿಡುತ್ತೆ ಚಕ್ರದ ಥರ. ಹೌದು. ಈಗ ಅದನ್ನ ಇಟ್ಕೊಂಡ್ರೆ ಸರಿನಾ, ಅಥವಾ ಸಾಂಪ್ರದಾಯಿಕವಾಗಿ ಏನು ಮೆದೆ ಹಾಕ್ತಿದ್ರಲ್ಲ ಹಿಂದೆಲ್ಲ, ಆ ಥರ ಮೆದೆ ಹಾಕ್ಕೊಂಡ್ರೆ ಒಳ್ಳೆಯದಾ, ಹೇಗೆ ನಿಮ್ಮ ಸಲಹೆ ಏನು? ಮೊದಲೆಲ್ಲ ಸಾಕಷ್ಟು ಕಾರ್ಮಿಕರು ಸಿಗ್ತಾ ಇದ್ದರಿಂದ ಕೈನಿಂದ ಕಟಾವು ಮಾಡಿ ಅದನ್ನು ಕಣದಲ್ಲಿ ಬಡಿದು ಹುಲ್ಲನ್ನು ಅವರು ದನಗಳಿಂದ ತುಳಿಸಿ ಅದನ್ನು ಹದ ಮಾಡಿ ಕಂತೆ ಕಟ್ಟಿ ಅದನ್ನು ಮೆದೆ ಹಾಕಿ ಇಟ್ಕೊತಾಯಿದ್ರು. ಆದರೆ ಈಗ ಯಾವಾಗ ಆಳುಗಳ ಲಭ್ಯತೆ ಯಾವಾಗ ಕಷ್ಟ ಆಗ್ತಾ ಇದೆಯೋ, ವಿಧಿ ಇಲ್ಲದೆ ನಾವು ಯಾಂತ್ರೀಕರಣಕ್ಕೆ ಹೋಗಲೇಬೇಕಾಗಿ ಬಂದಿದೆ. ಹಾಗಾಗಿ ಈಗ ಮೆಷಿನನ್ನು ಬಳಸಿ ನಾವು ಕಟ್ ಮಾಡಿದಾಗ ಹುಲ್ಲು ಸ್ವಲ್ಪ ತುಂಡಾಗ್ತದೆ ಅನ್ನೋದು ಒಂದು ಅಪಾದನೆ ಇತ್ತು. ಅದನ್ನು ಒಟ್ಟು ಮಾಡಿ ಕಂತೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇತ್ತೆ ಅನ್ನೋಂಥದ್ದು ಮೊದಲು ಇದ್ದಂಥ ಭಾವನೆ. ಆದರೆ ಇತ್ತೀಚೆಗೆ ಬೇಲರ್ ಬಂದಿರೋದ್ರಿಂದ ಆ ಹುಲ್ಲನ್ನೇ ಕ್ಲೀನಾಗಿ ಅದು ಒಟ್ಟು ಮಾಡಿ ಕಂತೆ ಕಟ್ಟಿ ಅದು ಕೊಡೋದ್ರಿಂದ ಈಗ ಅದನ್ನೇ ನಾವು ಚೆನ್ನಾಗಿ ನಾವು ಮೆದೆ ಹಾಕ್ಕೊಳ್ಳೋವಂಥ ಅವಕಾಶಗಳಿಗೆ ಚೆನ್ನಾಗಿ ಆಗಿರೋದ್ರಿಂದ ಹುಲ್ಲೆಲ್ಲೂ ವೇಸ್ಟ್ ಆಗ್ತಾ ಇಲ್ಲ. ಈಗ ರೈತರು ಅದನ್ನು ಮೆಷಿನ್ಗಳ ಮುಖಾಂತರ ಅದನ್ನು ಕಂತೆ ಕಟ್ಟಿ ಒಪ್ಪವಾಗಿ ಜೋಡಿಸ್ಕೊಳ್ತಾ ಇರೋದ್ರಿಂದ ಹುಲ್ಲು ಎಲ್ಲೂ ವ್ಯರ್ಥ ಆಗದೆ ದನಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೇವು ಸಿಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈ ಸೈಕ್ಲೋನ್ ಅಂತ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ರೈತರು ಎಚ್ಚರ ವಹಿಸೋದು ಒಳ್ಳೆಯದು. ಮಳೆ ವಿಪರೀತವಾಗಿ ಬರುತ್ತೆ ಅನ್ನೋ ನಿರೀಕ್ಷೆ ಇದ್ದರೆ, ವಿಪರೀತವಾಗಿ ಏನು ಗಾಳಿ ಮಳೆ ಸಂದರ್ಭದಲ್ಲಿ ಹುಲ್ಲನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮುನ್ಸೂಚನೆಯನ್ನು ಈಗ ಆಕಾಶವಾಣಿಯವರ ಮುಖಾಂತರ ಕೂಡ ಮುನ್ಸೂಚನೆಯನ್ನು ಕೊಡ್ತಾ ಇರ್ತಾರೆ, ಮಳೆಯ ವಾತಾವರಣದ ಬಗ್ಗೆ ರೈತರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇರ್ತಾರೆ. ಅವುಗಳನ್ನ ಗಮನದಲ್ಲಿಟ್ಕೊಂಡು ಕೊಯ್ಲನ್ನು ಒಂದಷ್ಟು ದಿನ ಮುಂದಕ್ಕೆ ಹಾಕ್ಕೊಂಡ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಬೆಳೆ ಎಲ್ಲಿ ತನಕನೂ ಜಮೀನಿನಲ್ಲಿರ್ತದೋ ಅಲ್ಲಿ ಹುಲ್ಲು ಅಷ್ಟು ವ್ಯರ್ಥ ಆಗೋದಿಲ್ಲ, ಅದರ ಗುಣಮಟ್ಟವೂ ಕೂಡ ಹಾಳಾಗೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ಕೊಯ್ಲು ಮಾಡಿ ಒಕ್ಕಣೆ ಮಾಡೋದ್ರಿಂದ ಹುಲ್ಲಿನ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು. ಎಷ್ಟೋ ಜನ ರೈತರು ಕಳೆದ ಸಾಲಿನಲ್ಲಿ ಭತ್ತಕ್ಕಿಂತ ನಂಗೆ ಹುಲ್ಲಲ್ಲೇ ಜಾಸ್ತಿ ಆದಾಯ ಬಂತು ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ಹೌದೌದು ಹೌದು. ಏಕೆಂದರೆ ಮೇವಿನ ಕೊರತೆ ಇದ್ದಾಗ ಹುಲ್ಲೇ ಭತ್ತಕ್ಕಿಂತ ಆದಾಯ ಸಿಕ್ಕಿಬಿಡುತ್ತೆ. ಅಂದರೆ ಈಗ ರೈತರು ತಾವು ಬೆಳೆದಿರುವಂತಹ ಭತ್ತ ಮತ್ತು ಹುಲ್ಲು ಎರಡನ್ನೂ ಸಂರಕ್ಷಣೆ ಮಾಡ್ಕೋಬೇಕಾದ ಅಗತ್ಯ ಸಾಕಷ್ಟು ಇದೆ. ನಿಜವಾಗಿಯೂ ಅಲ್ವೇ? ನಿಜವಾಗೂ ಹೌದು. ಹಾಂ ಹಾಂ ಹಾಂ. ಈಗ ಯಾಂತ್ರೀಕೃತ ಕಟಾವಿರಬಹುದು, ಯಾವುದೇ ಕಟಾವಿರಬಹುದು, ಹುಲ್ಲಿನ ಗುಣಮಟ್ಟನ ಅವರು ಕಾಪಾಡ್ಕೋಬೇಕು. ಈಗ ತಾವು ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ತಳಿಗಳ ಸುಧಾರಣೆ ಮಾಡಿದ್ದೀರಿ. ಈಗ ರಾಗಿ ಇದೆ, ಸಿರಿಧಾನ್ಯ ಇದೆ, ಏಕದಳ ಧಾನ್ಯದ ಸಾಕಷ್ಟು ಬೆಳೆಗಳನ್ನು ಕೂಡ ತಾವು ಮಾಡಿದ್ದೀರಿ. ಮುಸ್ಕಿನ ಜೋಳ, ಜೋಳ ಇವನ್ನೂ ಕೂಡ ಎರಡೂ ಉದ್ದೇಶಕ್ಕೆ ಬೆಳಿಬೇಕು ಅಂದಾಗ ಏನಾದರೂ ಎಚ್ಚರಿಕೆ ತಗೋಬೇಕು ಅಂತ ಅನ್ಸುತ್ತೆ ತಮಗೆ? ಈಗಾಗಲೇ ನಮ್ಮಲ್ಲಿ ಈಗ ನಾವು ಮುಸ್ಕಿನ ಜೋಳದ ತಳಿಗಳನ್ನ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಒಂದು ವಿಶೇಷ ಗುಣವನ್ನು ನಾವೀಗ ನಾವು ನೋಡ್ತಾ ಇದ್ದೀವಿ, ಅಂದರೆ ಸ್ಟೇ ಗ್ರೀನ್ ಅಂತ. ಅಂದರೆ ಏನು, ಅದ್ರದ್ದು ಮೋತೆ ಒಣಗುವಂಥ ಹಂತದಲ್ಲೂ ಕೂಡ ಏನು ಗಿಡ ಕಾಂಡ ಹಸಿರಾಗಿ ಉಳಿಯುತ್ತದೆ. ಅದು ದನಗಳಿಗೆ ನೇರವಾಗಿ ಮೇವಾಗಿ ಬಳಸಬಹುದು, ಜೊತೆಗೆ ಅವನ್ನ ರಸಮೇವಾಗಿ ಕೂಡ ನಾವು ಸೈಲೇಜ್ನ ಮುಖಾಂತರ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ಈಗ ರೈತರಿಗೆ ಅದು ಬಹಳ ಉಪಯೋಗ ಆಗ್ತಾ ಇದೆ. ಆ ರೀತಿಯ ಮೇವಿನ ಮುಸ್ಕಿನ ಜೋಳ ಆಗ್ಬೋದು, ಜೋಳವನ್ನೇ ಆಗಬಹುದು, ಅವನ್ನು ನಾವು ಬೆಳೆದಾಗ ಶೇಕಡ 50% ಹೂ ಹೊರಟ ಸಂದರ್ಭದಲ್ಲಿ ಕಟಾವು ಮಾಡಿ ಮೇಯಿಸೋದ್ರಿಂದ ಅದರದ್ದು ಒಂದು ಗುಣಮಟ್ಟ ಬಹಳ ಚೆನ್ನಾಗಿರ್ತದೆ. ದನಗಳು ಅದನ್ನು ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ಅನ್ನುವಂಥ ಒಂದು ನಾವು ಕಂಡಿದ್ದೇವೆ ಅದನ್ನು. ರೈತರು ಇದನ್ನು ಮನಸ್ಸಲ್ಲಿಟ್ಕೊಂಡು ಕೂಡ ಮುಸುಕಿನ ಜೋಳ ಆಗ್ಬೋದು ಅಥವಾ ಮೇವಿನ ಬೆಳೆಯನ್ನು ಕೂಡ ನಾವು ರೈತರು ಬೆಳ್ಕೋಬಹುದು. ಮೇವಿನ ಸಜ್ಜೆ ಕೂಡ ಬರ್ತದೆ ನಮ್ಮಲ್ಲಿ, ಕಂಬು ಅಂತೀವಿ, ಆ ಕಂಬಿನಲ್ಲಿ ಕೂಡ ಮೇವಿನ ತಳಿಗಳೇ ಈಗ ಲಭ್ಯ ಇದ್ದಾವೆ, ರೈತರು ಅವನ್ನು ಕೂಡ ಬೆಳ್ಕೋಬಹುದು. ಡಾಕ್ಟ್ರೇ, ಈಗ ಒಂದು ಕಡೆ ತಾವು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ, ತಾವು ಮೇವಿನ ಬೆಳೆಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆ, ಅವರು ಕೂಡ ಮೇವಿನ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾರೆ. ಮತ್ತು ಬಹಳ ದೊಡ್ಡ ಸಂಸ್ಥೆ ಅಂದರೆ KMF, ಹಾಲಿನ ಒಕ್ಕೂಟಗಳು ಅಂತೇನಿದ್ದಾವೆ, ಅವರು ಹಾಲಿನ ಸಹಕಾರ ಸಂಘಗಳ ಮೂಲಕ ಮೇವಿನ ಬೀಜದ ಪ್ಯಾಕೆಟ್ಗಳಾಗ್ಬೋದು, ಮೇವಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಮತ್ತು ಎಷ್ಟೋ ಕಡೆ KMF ಕೂಡ ಮೇವು ಅಭಿವೃದ್ಧಿ ತಾಕುಗಳನ್ನೇ ಕೂಡ ಅಭಿವೃದ್ಧಿ ಮಾಡಿರುತ್ತೆ, ಅಲ್ಲಿಂದಲೂ ಕೂಡ ಬಿತ್ತನೆಯನ್ನು ಅವರು ಕೊಡ್ತಾರೆ. ಹೌದು, ಅಂದರೆ ಈ ಮೂರು ಜನರ ಸಹಯೋಗ ಈ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಇದೆಯಾ? ಹೇಗೆ? ಖಂಡಿತವಾಗಿಯೂ. ನಾವು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ನಮ್ಮಲ್ಲಿ ಕೃಷಿ ಕಾಲೇಜಿದೆ, ಕೃಷಿ ವಿಜ್ಞಾನ ಕೇಂದ್ರ ಇದು, ನಾವು ಯೂನಿವರ್ಸಿಟಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಮೈಸೂರು ಆಕಾಶವಾಣಿಯವರ ಸಹಯೋಗ, ಜೊತೆಗೆ ಮಂಡ್ಯದ ಮನ್ಮುಲ್ ಏನು ಹಾಲು ಒಕ್ಕೂಟ ಇದೆ ಅದು, ಮತ್ತು ಪಶು ವೈದ್ಯಕೀಯ ಇಲಾಖೆ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ಆನ್ಲೈನ್ ಸ್ಪರ್ಧೆಗಳ ಸರಣಿಯನ್ನು ಮೈ ಗವರ್ನಮೆಂಟ್ ಮತ್ತು ಮೈ ಭಾರತ್ ಪೋರ್ಟಲ್ಗಳ ಮೂಲಕ ಆಯೋಜಿಸಲಾಗಿದೆ. ಶಾಲೆಗಳು, ಶಿಶುಪಾಲನಾ ಸಂಸ್ಥೆಗಳು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕತೆ ಹೇಳುವುದು, ಸೃಜನಾತ್ಮಕ ಬರವಣಿಗೆ, ಪೋಸ್ಟರ್ ತಯಾರಿಕೆ ಮುಂತಾದ ಆಸಕ್ತಿಕರ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಂದು ಸ್ವಾಮಿತ್ವ ಯೋಜನೆಯಡಿ 50 ಲಕ್ಷಕ್ಕೂ ಹೆಚ್ಚು ಆಸ್ತಿ ಕಾರ್ಡ್ಗಳನ್ನು ವಿತರಿಸಿ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಗ್ರಾಮಸ್ಥರಿಗೆ ಮತ್ತು ಜನವಸತಿ ಪ್ರದೇಶಗಳಲ್ಲಿನ ಆಸ್ತಿ ಮಾಲೀಕರಿಗೆ ದಾಖಲೆಗಳನ್ನು ಹಸ್ತಾಂತರಿಸಲಾಗುತ್ತದೆ. ಭೂ ಮಾಲೀಕರು ಹಣಗಳಿಕೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸಾಲವನ್ನು ಪಡೆಯಲು ಮತ್ತು ಆಸ್ತಿ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡಲು ಸ್ವಾಮಿತ್ವ ಯೋಜನೆ ಸಹಾಯ ಮಾಡುತ್ತದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಂಚಾಯತ್ ರಾಜ್ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್, ಯೋಜನೆಯಡಿ ಸುಮಾರು 3,17,000 ಗ್ರಾಮಗಳನ್ನು ಡ್ರೋನ್ ತಪಾಸಣೆ ಮೂಲಕ ಗುರುತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಪ್ರದೇಶದ ಖಜರಾಹೋದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಪ್ರಧಾನಿಯವರು ಕೇನ್ ಬೆಟ್ವಾ ನದಿ ಸಂಪರ್ಕ ರಾಷ್ಟ್ರೀಯ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದರು. ಇದು ದೇಶದ ನದಿಗಳ ಸಂಪರ್ಕ ಯೋಜನೆಯಾಗಿದೆ. ಈ ಯೋಜನೆಯು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿ ಲಕ್ಷಾಂತರ ರೈತ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಲಿದೆ. ಈ ಯೋಜನೆಯಿಂದ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವೂ ದೊರೆಯಲಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು 100ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು. 1153 ಅಟಲ್ ಗ್ರಾಮ ಸುಶಾಸನ ಕಟ್ಟಡಗಳ ಶಂಕುಸ್ಥಾಪನೆ ನೆರವೇರಿಸಿದ ಅವರು ದೇಶದ ಮೊದಲ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿವೃದ್ಧಿಯ ದೂರದೃಷ್ಟಿಯನ್ನು ಪ್ರಧಾನಿಯವರು ಶ್ಲಾಘಿಸಿದರು. ಅಟಲ್ ಜಿ ಕಿ ಜಯಂತಿ ಪರ್ವ ಸುಶಾಸನ ಕಿ ಸುಸೇವಾ ಕಿ ಹಮಾರಿ ಪ್ರೇರಣಾ ಕಾ ಭಿ ಪರ್ವ ಥೋಡಿ ದೇರ್ ಪೆಹಲೆ ಜಬ್ ಮೈ ಅಟಲ್ ಜಿ ಕಿ ಸ್ಮೃತಿ ಮೇ ಡಾಕ್ ಟಿಕಟ್ ಔರ್ ಸ್ಮಾರಕ ಸಿಕ್ಕಾ ಜಾರಿ ಕರ್ ರಹಾ ಥಾ ತೊ ಅನೇಕ ಪುರಾನಿ ಬಾತೆ ಮನ್ ಮೇ ಚಲ್ ರಹಿ ಥಿ ಬರ್ಸೋ ಬರ್ಸೋ ತಕ್ ಉನ್ಹೋನೆ ಮುಜ್ ಜೈಸೆ ಅನೇಕ ಕಾರ್ಯಕರ್ತಾಓಂ ಕೋ ಸಿಖಾಯಾ ಸಂಸ್ಕಾರಿತ್ ಕಿಯಾ ದೇಶ ಕೆ ವಿಕಾಸ್ ಮೇ ಅಟಲ್ ಜಿ ಕಾ ಯೋಗದಾನ್ ಅಮಿಟ್ ರಹೇಗಾ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು 10,000ಕ್ಕೂ ಹೆಚ್ಚು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಡೈರಿ ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳ ಸೇವೆಯನ್ನು ರಾಷ್ಟಕ್ಕೆ ಇಂದು ಸಮರ್ಪಿಸಿದರು. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಹೊಸದಾಗಿ ರೂಪುಗೊಂಡ ಸಹಕಾರ ಸಂಘಗಳಿಗೆ ನೋಂದಣಿ ಪ್ರಮಾಣ ಪತ್ರಗಳು, ರುಪೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಮೈಕ್ರೋ ಎಟಿಎಂಗಳನ್ನು ವಿತರಿಸಿದರು. ಈ ಹಣಕಾಸು ಸಾಧನಗಳನ್ನು ಪಂಚಾಯತ್ಗಳಲ್ಲಿ ಕ್ರೆಡಿಟ್ ಸೇವೆಗಳಿಗೆ ಸುಲಭ ಪ್ರವೇಶವನ್ನು ಒದಗಿಸಲು ಮತ್ತು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ಇವುಗಳು ಗ್ರಾಮೀಣ ಜನತೆಗೆ ವಿವಿಧ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ಮತ್ತು ರಾಷ್ಟ್ರದ ಆರ್ಥಿಕ ಪ್ರಗತಿಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಇಸ್ ದೇಶ್ ಮೇ ಸ್ವರ್ಣಿಮ್ ಚತುರ್ಭುಜ್ ಮಾರ್ಗ್ ಜಬ್ ದೇಶ್ ಕೆ ಅಂದರ್ ಇನ್ಫ್ರಾಸ್ಟ್ರಕ್ಚರ್ ಕೋ ಪ್ರಾಯೋರಿಟಿ ಹಿ ನಹೀ ತಬ್ ಸ್ವರ್ಣಿಮ್ ಚತುರ್ಭುಜ್ ಮಾರ್ಗ್ ಕಿ ಶುರುವಾತ್ ಕರಿ ದೇಶ್ ಕೆ ಸಭಿ ಗಾಂವೋ ಕೋ स्टेट हाईवे के साथ जोड़ने के लिए प्रधानमंत्री गांव सड़क योजना का शुरुआत अटल जी ने किया। ದೇಶದಲ್ಲಿ ಮೂಲಸೌಕರ್ಯಕ್ಕೆ ಆದ್ಯತೆ ಇಲ್ಲದಿದ್ದಾಗ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಕೋಣ ಮಾರ್ಗ ನಿರ್ಮಾಣ ಯೋಜನೆಯನ್ನು ಪ್ರಾರಂಭಿಸಿದರು ಎಂದು ಸಚಿವರು ಈ ಸಂದರ್ಭ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ಸುಮಾರು 70 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ವಿಮಾನ ಪತನಗೊಂಡು ಅನೇಕರು ಸಾವಿಗೀಡಾಗಿರುವ ಘಟನೆ ಕಜಾಕಿಸ್ತಾನದ ಅಕ್ಟೌ ವಿಮಾನ ನಿಲ್ದಾಣದ ಬಳಿ ಇಂದು ನಡೆದಿದೆ. ಅಜರ್ಬೈಜಾನ್ ಏರ್ಲೈನ್ಸ್ ಫ್ಲೈಟ್ J2 8243 ವಿಮಾನವು 62 ಪ್ರಯಾಣಿಕರು ಹಾಗೂ 5 ಸಿಬ್ಬಂದಿಯನ್ನು ಹೊತ್ತು ಅಜರ್ಬೈಜಾನ್ ಬಾಕುದಿಂದ ರಷ್ಯಾದ ಗ್ರೋಜ್ನಿಗೆ ಹೋಗುತ್ತಿದ್ದ ವೇಳೆ ಹಕ್ಕಿಗೆ ಡಿಕ್ಕಿ ಹೊಡೆದಿದೆ. ಇಳಿಯುವ ವೇಳೆ ಸ್ಟೇರಿಂಗ್ ವೈಫಲ್ಯ ಹೊಂದಿದ ನಂತರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು. ಘಟನೆಯಲ್ಲಿ 25 ಮಂದಿ ಬದುಕುಳಿದಿದ್ದು ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಮಾನದಲ್ಲಿದ್ದ ಹೆಚ್ಚಿನ ಪ್ರಯಾಣಿಕರು ಅಜರ್ಬೈಜಾನ್ ಪ್ರಜೆಗಳಾಗಿದ್ದು ಜೊತೆಗೆ ರಷ್ಯಾ, ಕಜಾಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಈ ವರ್ಷದ ಅಕ್ಟೋಬರ್ನಲ್ಲಿ ಒಟ್ಟು 13,41,000 ಸದಸ್ಯರ ಸೇರ್ಪಡೆಯನ್ನು ನೋಂದಾಯಿಸಿದೆ. ಉದ್ಯೋಗಾವಕಾಶಗಳ ಹೆಚ್ಚಳ, ಉದ್ಯೋಗಿಗಳಿಗೆ ಒದಗಿಸಲಾಗಿರುವ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಮತ್ತು ಇಪಿಎಫ್ಒದ ಪರಿಣಾಮಕಾರಿ ಉಪಕ್ರಮಗಳು ಸದಸ್ಯರ ಹೆಚ್ಚಳಕ್ಕೆ ಕಾರಣವೆಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯ ಪ್ರಧಾನ ಕಚೇರಿಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ನ ಕಾರ್ಯಾಚರಣೆ ಮತ್ತು ಆಡಳಿತಾತ್ಮಕ ದಕ್ಷತೆಯ ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ದೇಶದಲ್ಲಿ ಆಂತರಿಕ ಭದ್ರತೆ ಮತ್ತು ಶಾಂತಿಯನ್ನು ಖಾತ್ರಿಪಡಿಸುವಲ್ಲಿ ಸಿಆರ್ಪಿಎಫ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈಶಾನ್ಯ ರಾಜ್ಯಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಕ್ಸಲಿಸಂ ಅನ್ನು ಎದುರಿಸುವಲ್ಲಿ ಮತ್ತು ಶಾಂತಿ ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಕೇಂದ್ರ ಸಶಸ್ತ್ರ ಅರೆಸೇನಾ ಪಡೆ ಶ್ಲಾಘನೀಯ ಕೆಲಸ ಮಾಡಿದೆ ಎಂದು ಸಚಿವರು ಹೇಳಿದರು. 2047 ವೇಳೆಗೆ ಭಾರತವು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆರ್ಥಿಕತೆ ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಉತ್ಪಾದನೆ ಮತ್ತು ರಫ್ತುಗಳ ಬೆಳವಣಿಗೆಯನ್ನು ಸಾಧಿಸಬಹುದು ಎಂದು ನೀತಿ ಆಯೋಗ್ನ ಮಾಜಿ ಕಾರ್ಯಕಾರಿ ನಿರ್ವಾಹಕ ಅಮಿತಾಭ್ ಕಾಂತ್ ಹೇಳಿದ್ದಾರೆ. ಪಾಟ್ನಾದ ರಾಜಭವನದಲ್ಲಿ ನಡೆದ ಸುಶಾಸನ ದಿನದ ಅಂಗವಾಗಿ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಭಾರತವು ತನ್ನ ರಾಷ್ಟೀಯ ಜಿಡಿಪಿಯನ್ನು 9 ಪಟ್ಟು, ತಲಾ ಆದಾಯವನ್ನು 8 ಪಟ್ಟು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು 16 ಪಟ್ಟು ವೇಗಗೊಳಿಸಬೇಕು. ಪ್ರಸ್ತುತ ಭಾರತದ ಆರ್ಥಿಕತೆಯ ಗಾತ್ರವು 4 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಗಿದೆ ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಅಧಿಕೃತ ಪ್ರವಾಸದಲ್ಲಿರುವ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಇಂದು ಪಲಮುವಿನ ಡಾಲ್ಟೋಂಗಂಜ್ನಲ್ಲಿರುವ ಆಕಾಶವಾಣಿ ಮತ್ತು ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಗೆ ಭೇಟಿ ನೀಡಿದರು. ಸಚಿವರು ಆಕಾಶವಾಣಿ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ ಶ್ರೋತೃಗಳೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಆಕಾಶವಾಣಿ ಮತ್ತು ದೂರದರ್ಶನದ ಮೂಲಕ ಜನರಿಗೆ ಉತ್ತಮ ಕಾರ್ಯಕ್ರಮಗಳನ್ನು ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿರುವ ಕೇಂದ್ರ ಸಚಿವ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಇಂದು ಎನ್ಡಿಎ ನಾಯಕರ ಸಭೆ ನಡೆಯಿತು. ಮೈತ್ರಿ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸಭೆ ನಡೆಸಲಾಗಿದೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಾಗರಿಕ ವಿಮಾನಯಾನ ಸಚಿವ ರಾಮ್ಮೋಹನ್ ನಾಯ್ಡು ಕಿಂಜರಾಪು, ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಭಾರತ ಆಸ್ಟ್ರೇಲಿಯಾ ನಡುವೆ ನಾಳೆ ಮೆಲ್ಬೋರ್ನ್ನಲ್ಲಿ 4ನೇ ಟೆಸ್ಟ್ ಕ್ರಿಕೆಟ್ ಆರಂಭವಾಗಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 5 ಗಂಟೆಗೆ ಪ್ರಾರಂಭವಾಗಲಿದ್ದು 5 ಪಂದ್ಯಗಳ ಸರಣಿಯ ಪೈಕಿ ಉಭಯ ತಂಡಗಳು 1 ಪಂದ್ಯವನ್ನು ಗೆದ್ದು ಸಮಬಲ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ, 17 ಮಕ್ಕಳಿಗೆ ರಾಷ್ಟ್ರಪತಿಯವರಿಂದ ನಾಳೆ ಪ್ರಶಸ್ತಿ ಪ್ರದಾನ. ಸ್ವಾಮಿತ್ವ ಯೋಜನೆಯಡಿ 50 ಲಕ್ಷಕ್ಕೂ ಹೆಚ್ಚು ಆಸ್ತಿ ಕಾರ್ಡ್ ವಿತರಣೆ, ಶುಕ್ರವಾರ ಪ್ರಧಾನಿಯವರಿಂದ ಹಸ್ತಾಂತರ. ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘ, ಡೈರಿ ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ರಾಷ್ಟಕ್ಕೆ ಸಮರ್ಪಿಸಿದ ಸಚಿವ ಅಮಿತ್ ಶಾ. ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಭಾರತ ಆಸ್ಟ್ರೇಲಿಯಾ ನಡುವೆ ನಾಳೆ ಮೆಲ್ಬೋರ್ನ್ನಲ್ಲಿ 4ನೇ ಟೆಸ್ಟ್ ಕ್ರಿಕೆಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ 7:45:15. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಜಾನು ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಸೋನು ನಿಗಮ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಸವಿಗನಸು ಬೇಗ ಬಂದು ಪಚರಿಸು ನೀ